ಇದು ಆಕಾಶವಾಣಿ ಕರ್ನಾಟಕ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ಅಯ್ಯನ್ಗೌಡ ಅವರ ಅಜವಾನ ಬೆಳೆಯ ಅನುಭವಗಳನ್ನು ಕೇಳುವಿರಿ. ನಂತರ ಜೇನು ಸಾಕಾಣಿಕೆ ಹಾಗೂ ಉಪಯೋಗಗಳು ಕುರಿತು ಮಾಹಿತಿ ಡಾಕ್ಟರ್ ವಿ ಜಿ ಭಾವಲತಿ ಅವರಿಂದ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ನಂತರ ಪೇಟೆ ಧಾರಣೆ, ನಂತರ ದೇವಪುತ್ರಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ಅಯ್ಯನ್ಗೌಡ ಅವರ ಅಜವಾನ ಬೆಳೆಯ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಅಯ್ಯನ್ಗೌಡ ಅಂಥೇಳಿ. ಇವರು ಮಾನವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ರೈತರು, ಒಣ ಕೃಷಿಕ ರೈತರು, ಸಣ್ಣ ಹಿಡುವಳಿದಾರರು. ಜೊತೆಗೆ ಈ ವರ್ಷ ಇವರು ಅಜವಾನ ಬೆಳೆಯನ್ನು ಬೆಳೆದಿದ್ದಾರೆ. ಇತ್ತೀಚೆಗೆ ನಮ್ಮ ಭಾಗದಲ್ಲಿ ರೈತರು, ರಾಯಚೂರು ತಾಲೂಕು ಆಗಿರ್ಬೋದು, ಮಾನವಿ, ಅಲ್ಲಲ್ಲಿ ರೈತ ಬಾಂಧವರು ಕೆಲವೊಬ್ಬರು ಈ ಮಸಾಲೆ ಪದಾರ್ಥಗಳ ಬೆಳೆಗೆ ಅಲ್ಲಲ್ಲಿ ಹೋಗ್ತಿದ್ದಾರೆ. ಇವರು ಒಂದು 4-5 ಎಕರೆ ಭೂಮಿಯಲ್ಲಿ ಅಜವಾನ ಬೆಳೆಯನ್ನು ಬೆಳೆದಿದ್ದಾರೆ. ಹೊಲದಲ್ಲಿ ಚೆನ್ನಾಗಿ ಇಳುವರಿ ಕೂಡ ಬರ್ತಿದೆ. ಇನ್ನೂ 15-20 ದಿವಸದೊಳಗೆ ಈ ಭೂಮಿ ಕಟಾವಿಗೆ ಬರುವಂತಹ ಒಂದು ನಿರೀಕ್ಷೆ ಇದೆ. ಇದನ್ನು ಅವರು ಯಾವ ರೀತಿಯಾಗಿ ಬೇಸಾಯ ಮಾಡಿದ್ರು, ಅದರ ಅನುಭವಗಳನ್ನು ನಮ್ಮ ಕೇಳುಗ ಎಲ್ಲ ರೈತ ಬಾಂಧವರ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ ಅಯ್ಯನ್ಗೌಡರು. ಇವರು ಮಾನವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ರೈತರು. ಅಯ್ಯನ್ಗೌಡರೇ, ತಾವು ಅಜವಾನ ಬೆಳೆಯನ್ನು ಹಾಕಿದ್ರಿ, ಯಾಕೆ ನಿಮಗೆ ಅಜವಾನ ಬೆಳೆಯನ್ನು ಬೆಳಿಬೇಕು ಅಂತ ಅನಿಸ್ತು? ನಮ್ಮ ಭಾಗದಲ್ಲೆಲ್ಲ ಹತ್ತಿ ಹಾಕ್ತಾರೆ, ತೊಗರಿ ಹಾಕ್ತಾರೆ, ನೀವು ಅಜವಾನ ಬೆಳೆಗೆ ಯಾಕೆ ಹೋದ್ರಿ? ನಾವು ಅಜವಾನ ಸಲುವಾಗಿ ಈ 16,000-17,000 ರೂಪಾಯಿ ಕ್ವಿಂಟಲ್ ಮಾರಿದ್ರು, ನಮ್ಮೂರವರು ಮಾಡಿದ್ರು. ಆ ತಿಂಗಳಿಗೆ ನಾವು ನೋಡಮ್ಮ ಇದೊಂದು ವರ್ಷ ಇರಲಿ, ನಾವು ಅಜವಾನ ಹಾಕ್ಬೇಕಂತ ಹಾಕಿದ್ವಿ. ಈ ವರ್ಷ ಬೆಳೆಯನ್ನು ನಮ್ಗೆ ಚಲೋ ಬಂದದ. ಅಂದರೆ ನಿಮ್ಮೂರಲ್ಲಿ ಈಗಾಗಲೇ ಅಲ್ಲಲ್ಲಿ ರೈತರು ಅಜವಾನ ಬೆಳೀತಿದ್ರು? ಬೆಳೀತಿದ್ರು ಸಣ್ಣ ಪ್ರಮಾಣದಲ್ಲಿ, 1 ಎಕರೆ 2 ಎಕರೆ 4 ಎಕರೆ ತನಕ ಹಾಕ್ಯಾರ್ರಿ. ಆದ್ರೆ ಈಗ ಇದೊಂದು ವರ್ಷ ನಾವು ಇರಲ್ಲ ಅಂತ ಹೇಳಿಕೇಸಿ ಒಂದು 4 ಎಕರೆ ಹಾಕಿದ್ವಿ. 4 ಎಕರೆ ಹಾಕಿರಿ. ಬೀಜ ಎಲ್ಲಿಂದ ತಗೊಂಬಂದ್ರಿ? ಬೀಜ ಮಸಿಗಿಲಿಂದ ತಗೊಂಬಂದ್ವಿ. ಮಸಿಗಿಲಿಂದ ಅವು ಕರ್ನೂಲೇಸಿ ತಂದಿದ್ರು ಅಂತ್ರಿ, ಅಲ್ಲಿದ್ದ ನಾವು ಮಸಿಗಿಲೇಸಿ ಇಲ್ಲಿಗೆ ತಗೊಂಬಂದು ನಾವು ಬಿತ್ತೀವಿ. ಎಕರೆಗೆ ಎಷ್ಟು ಕೆಜಿ ಬೀಜ ಹೋಗುತ್ತೆ? ಎಕರೆಗೆ 1.5 ಕೆಜಿ ಅಂದ್ರೆ ಬಿತ್ತಬೇಕು ಕೂರಿಗಿಂತ ಕುರಿ ಎತ್ತ ಕುರಿನಿಂದ ಬಿತ್ತೀವ್ರಿ ಟ್ಯಾಕ್ಟರ್ಲಿಂದನೂ ಬಿತ್ತಾರೆ. ನೇರವಾಗಿ ಅಜವನ ಬಿತ್ತು ತಮ್ಮನಾಗ ಏನು ಉಸುಕ ಅವು ಹಾಕಿ ಬಿತ್ತಾರೆ? ಯಾವ್ದು ಉಸುಗೆ ಹಾಕಿಲ್ರಿ, ಹಂಗೆ ಬಿತ್ತೀವ್ರಿ ನಾವು. ಸಜ್ಜೆ ಬಿತ್ತದಂಗೆ ಬಿತ್ಬಿಡ್ಬೇಕ ಒಟ್ಟು ನಮ್ಮ ಹಿಡ್ತದ ಮ್ಯಾಗ ನೋಡಿ ಕೆಸಿ ಬಿಟ್ಕಂತ ಹೋಗ್ಬಿಡುದು. ಡ್ರಿಲ್ ಮಿಷಿನ್ ಬಿತ್ತಾರ ಅಥವಾ ಏನು ಕೈಲಿ ಅಜವನ ಬೀಜವನ್ನ ಬಿಟ್ಕಂತ ಹೋಗು? ಇಲ್ರಿ, ಶೆಡ್ಲರ್ಲೇ ಬಿತ್ತಾರ, ಕೈಲಿ ಬಿತ್ತಕ್ಕನು ಬರ್ತಾರ. ಎತ್ತಿಲನ್ನು ಕೂಡ ಬಿತ್ಬೋದು? ಎತ್ತಿಲನ್ನು ಬಿತ್ಬೋದು. ಈಗ 4 ಎಕರೆ ಅಜವನ ಹಾಕಿರಿ, ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಇದನ್ನ ಸಾಲಿನ ಸಾಲಿಗೆ ಎಷ್ಟು ಅಂತರ ಆಯ್ತು ಬೀಜದ ಬೀಜಕ್ಕೆ, ಅಥವಾ ಹೆಂಗೆ ಇದನ್ನ ಬಿತ್ತನೆ ಮಾಡಿದ್ರಿ? ಇದು ನೋಡ್ರಿ, 3 ಚೋಟ್ನ ಬೀದಿಗೆ ಹಾಕ್ಬೇಕಂತ ಹೇಳ್ತಾರ್ರಿ, ನಾವು ಹಾಕಿಲ್ಲ. ನಾವು ಇದೇ ಮುಂಗಾರಿ ಕುರಿಗೆ ಗೇಣನ್ನು ಹಾಕ್ಬೋಳ ಇರ್ತಾರೆ, ಅದು ಬೀದಿ, ಅದೇ ಬೀದಿಗೆ ನಾವು ಹಾಕಿವ್ರಿ. ಮಾಮೂಲಿ ಈಗ ತೊಗರಿ ಸಜ್ಜಿ ಬಿತ್ತಂಗ ಅದೇ ಕೂರಿಗೆಲೆ ಬಿತ್ತಿದ್ರಿ? ಹ್ಞೂ, ಚಜ್ಜೆ ಬಿತ್ತುವಲ್ರಿ, ಚಜ್ಜೆ ಕೂರಿಗೆಲೇ ಬಿತ್ತೀವ್ರಿ. ಇದು ಯಾವ ಟೈಮಿಗೆ ಬಿತ್ತು ಬಂದ್ರೆ ಚಲೋ ಬರ್ತದೆ ಇಳುವರಿ? ಇದು ನೋಡ್ರಿ, ಪುಷ್ಯನ ಕಾರ್ಯದಾಗ ಬಿತ್ತಿದ್ರೆ ಚಲೋ ಬರ್ತಂತ ಅಂತಾರ್ರಿ. ನಾವು ಪುಷ್ಯ ಬಿಡಲ್ರಿ, ಬಿತ್ತಲ್ಲ ಈ ವರ್ಷ ಮಳೆಗಾಲ ಮುಂದೆ ಹೆಂಗದ ಹೆಂಗಿಲ್ಲ ಅಂತಂದು ನಾವು ಅದಕ್ಕೆ ಮಗಿ ಕಾರ್ಯದಾಗ ನಾವು ಬಿತ್ತೀನಿ. ಅಂದ್ರೆ ಹೆಂಗ್ ಬಂದದ ನಿಮ್ಗೆ ಬೇರೆ ಹೋದ ವರ್ಷ ನಿಮ್ಮ ರೈತ ಬಾಂಧವರು ಬೆಳೆದಕ್ಕೆ ಮತ್ತೆ ನಿಮ್ಮ ಭೂಮಿಗೆ ಈಗ ಬೆಳೆದಿರೋದಕ್ಕೆ ಏನು ವ್ಯತ್ಯಾಸ ಇದೆ? ಏನಿಲ್ರಿ, ಮುಂಕಟ್ಟು ಬಿತ್ತಿದವ್ರು ಎಲ್ಲರೂ ಸ್ವಲ್ಪ ತಾಲಾಗಿಬಿಟ್ಟವ್ರು. ನಮ್ಮೂರಾಗ ಇಲ್ಲೇ ಹೋದ ವರ್ಷ ಬಿತ್ತಿದ್ರು, ಅವ್ರು ಅದೇ ಬೆದಿಗೆ ಬಿತ್ತಿದ್ರು, ಮಳೆಗಾಲ ಆಗಿ ಎಲ್ಲ ತಾಲಾಗಿಬಿಡ್ತಿ. ಆದ್ರೆ ನಾನು ಸ್ವಲ್ಪ ಇಂಕಟ್ಟಿಗೆ ಹಾಕಿದ್ದಕ್ಕೆ ನಮ್ಮದು ಮಗಿ ಕಾರ್ಯತೆಗೆ ಹಾಕಿದ್ನಿ ರೀ, ಹಂಗಾಗಿ ಪಾಸ್ ಆಯ್ತಿರಿ. ಮತ್ತೆ ಬಿತ್ತಿದ ಮೇಲೆ ಏನು ಹೇಳ್ಕೊಳ್ಳೋಂತ ಒಂದು ಹುಳ ರೋಗ? ಹುಳ ಹಸ್ರು ಹುಳ ಬರ್ತ್ರಿ, ಹಸ್ರು ಹುಳ ಅವು ಹಿಂಗೆ ಮೀಟಿಗಂತ ಓದದಲ್ರಿ, ಆ ಹುಳ ಬರ್ತದ ಅವಾಗ ಎಣ್ಣೆ ಹೊಡಿಬೇಕ್ರಿ. ಹ್ಞೂ, ಹೊಡಿಬೇಕ್ರಿ. ಚಿಕ್ಕುಂಟಿ ಅದೇ ಈಗ ನಮ್ಮ ಜೋಳ ಬಿತ್ತದು ಕುಂಟಿ ಇರ್ತವಲ್ರಿ, ಅದೇ ಕುಂಟಿಲೆ 2 ಸಲ ಹೊಡಿದೀನಿ. 1 ಎಕರೆಗೆ ಎಷ್ಟು ಇಳುವರಿ ಬರಬಹುದ್ರಿ ನಿಮ್ಮ ಅಂದಾಜಿನ ಪ್ರಕಾರ, ಅಥವಾ ನಿಮ್ಮ ಊರಲ್ಲೆಲ್ಲ ರೈತ ಬಾಂಧವರು ಬೆಳೆದಕ್ಕೆ ನೋಡಿದಕ್ಕೆ ಮತ್ತೆ ನಿಮ್ಮ ಇಳುವರಿ ನೋಡಿದಕ್ಕೆ ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ಬೋದು? ಎಕರೆಗೆ 3 ಕ್ವಿಂಟಲ್ ಬರ್ತಂತ ಹೇಳ್ಯಾರ ಅವರು, ಕರ್ನೂಲವ್ರು ಬಂದಿದ್ರು. ಇದು ಮಾತ್ರ ಇದು ಎಕರೆಗೆ 3 ಕ್ವಿಂಟಲ್ ಬರ್ತಂತ ಹೇಳ್ಯಾರ ಅವರು. ನಿಮ್ದು ಬೆಳೆ ಸ್ವಲ್ಪ ಏನು ತಾಲಾಗಿಲ್ಲ? ಇನ್ನು ಆಗಿಲ್ರಿ, ತಾಲಂತ ಆಗಿಲ್ಲ. 3 ಕ್ವಿಂಟಲ್ ಅಂತ ಬರ್ತಂತ ಹೇಳ್ಯಾರ. ಎಕರೆಗೆ 3 ಕ್ವಿಂಟಲ್ ಅಂತಂದ್ರೆ ಈಗ ಸದ್ಯಕ್ಕೆ ಮಾರ್ಕೆಟ್ ರೇಟ್ ಏನಾರ ಗೊತ್ತದ? ಮಾರ್ಕೆಟ್ ರೋಡ್ ನೋಡ್ರಿ, 16,000 ಹಿಡಿದು 22,000 23,000 ತನ ಐತೆ ಅಂತ ಹೇಳಿದ್ರ. 20-22 ಅಂತಂದ್ರೆ ನಿಮಗೆ ಎಕರೆಗೆ 3 ಕ್ವಿಂಟಲ್ ಅಂತಂದ್ರೆ 60,000 ಆತು ಎಕರೆಗೆ. ಒಟ್ಟು ನಾವು ಎವರೇಜ್ ಒಂಟು 18-19 ಅಂತ ಹೆಂಗಿರು ಓತವ ಅಂತ ನಾವು ಲೆಕ್ಕ ಇಟ್ಕೊಂಡು. ಮಾರ್ಕೆಟ್ ಕರ್ನೂಲಿಗೆ ಒಯ್ಬೇಕಾ? ಕರ್ನೂಲಿಗೆ ಒಯ್ಬೇಕ್ರಿ, ಅಲ್ಲೇ ಮಾರ್ಕೆಟ್ ಭಾಳ ಐತಿರ. ಅದು ಏನು ನೋಡ್ರಿ, ಈಗ ರೈತ ಬಾಂಧವ್ರು ಅಲ್ಲಲ್ಲಿ ನಮ್ಮ ಭಾಗದಲ್ಲಿ ಹತ್ತಿ ಹಾಕಿದ್ದಕ್ಕೆ ಈ ವರ್ಷ ಹತ್ತಿ ರೇಟ್ ಚಲೋ ಬಂದದ, ನಿಮ್ಗೆ ಹೆಂಗೆ ಅನ್ಸತ್ತೆ ಇದನ್ನ ಹಾಕಿದ್ಮೇಲೆ? ಮೊದಲು ಫಸ್ಟಿಗೆ ನಾನು ಹತ್ತನೇ ಬಿತ್ತಿಗೆ ಅಂತ ಬಂದಿನಿ ರೀ, ಬರೀ ಕುಳ್ಡಾಗ ಕಚ್ಚಿಬಿಡ್ತದೆ. ಕುಳ್ಡಾದ್ರ ಸಲುವಾಗಿ ಇದೊಂದು ವರ್ಷ ಬಿಡ್ಬೇಕು ಅಂತ ಹೇಳಿ ಕೇಸಿ ಅಜ್ಜಿಬನ ಮಾಡಿದ್ವಿ. ಕಾಯಿ ಕೊರಕ ಭಾಳ ಬಂದ್ಬಿಡ್ತು ಹತ್ತೆಗ. ಈಗ ಬರೀ ಕುಳ್ಳ್ರಿ ಅದು, ಏನನ ಇನ್ನು ಎಷ್ಟನ ಎಣ್ಣೆ ಹೊಡಿ ಅದು ಕುಳ್ಡಾಗದು ಬಿಡಲಿಲ್ಲ ಅದು. ಹಂಗಾಗಿ ನಾನು ಈ ವರ್ಷ ಬದಲಿ ಮಾಡಿದ್ದೆ. ಈಗ ಮೇನ್ ರೋಡಿಗೆ ಹಾಕಿದ್ರಿ ಹಿರೇಹಣಿಗೆ ರೋಡ್ರಾಗ, ನಿಮ್ದು ಚಲೋ ಚಲೋ ವಾಸನೆ ಬರಾಕತ್ತದ, ಘಮ್ಮಂತ ವಾಸನೆ ಬರಾಕತ್ತದ. ಏನು ಬರೋರು ಹೋಗೋರು ಈ ಸರ್ತಿ ಏನು ಅನ್ನಕತ್ತಾರ ಊರರು? ಎಲ್ಲರೂ ಬಂದು ಬಂದು ನೋಡಿ ನೋಡಿ ಹೋತಾರ ಅಷ್ಟೇ. ಮತ್ತೆ ಎಲ್ಲರೂ ಏ ಪರವಿಲ್ಲ ಚಲೋ ಬೆಳೆ ಬಂದದ ಅಂತ ಅಂದರ್ರಿ, ಖುಷಿಯಾಗ್ಯದ ಬಿಡ್ರಿ. ಮತ್ತೆ ಈ ಇಳುವರಿ ಮಾತ್ರ ಏನು ಚಲೋ ಬರ್ತಂತ ನಮ್ಗೆ ಲೆಕ್ಕ ಐತ್ರಿ. ಹೇಳ್ಕೊಳ್ಳೋಂಥದ್ದು ಈಗ ದೊಡ್ಡರಾಗದ್ಮೇಲೆ ಈಗ ಒಳಗೆ ಎಡಿಕುಂಟಿ ಹೊಡ್ಯಕ್ಕೆ ಬರಂಗಿಲ್ಲ. ಈಗ ಗಿಡಗಳು ಹೈಟ್ ಆದಮೇಲೆ ಹೂವು ಬಿಟ್ಟ ಮೇಲೆ ಹೈಟ್ ಆಗತ್ತಾನ ಬರ, ಅದು ಕೈ ಆಳ ಕಸಕ್ಕೆ ಜಾಸ್ತಿ ಹೋಗ್ತದೋ ಅಥವಾ ಏನು ಒಳಗೆ ಎಡಿಕುಂಟಿ ಎತ್ತಿನೋ ನಡೀತಾವೆ? ಏನಿಲ್ಲರಿ, ಎತ್ತಿನ ಕುಂಟಿ ಹೊಡೆದ ಮೇಲೆ ಆದ್ರೂ ತೆಗಿಸ್ಬೋದು ರೀ. ನೀನು ಮೊದಲ ಕಳೆ ತೆಗಿಸಿ ಎತ್ತಿನ ಕುಂಟಿ 2 ಸಲ ಹೊಡೆದ್ಬಿಟ್ರೆ ಆಯ್ತು ಕಲಾಸ್ ತಿರ್ಗಿ, ಅದು ಏನು ಕಸನೇ ಬೀಳಂಗಿಲ್ಲ. ಅದು ಒಂದು ಸರ್ತಿ ಮಾತ್ರ ಕಳೆ ತೆಗಿಸ್ಬೇಕು ರೀ, ಕೈ ಆಳ ತೆಗಿಬೇಕು. ಹ್ಞೂ, ಆಳ ತೆಗಿಲೇಬೇಕು ರೀ ಒಂದು ಸರ್ತಿ ಮಾತ್ರ. ಹೆಂಗನ್ಸುತ್ತೆ ಈಗ ಚಲೋ ಬಂದದ ಮತ್ತು ಮುಂದಿನ ವರ್ಷ ಹಾಕ್ಬೇಕಂತಿರೋ ಅಥವಾ ಹೇರಿ ಹೆಚ್ಚು ಮಾಡ್ಬೇಕಂತಿರೋ ಅಥವಾ ಹೇಗೆ? ಆಗ್ತೀವ್ರಿ, ಇದು ಈ ವರ್ಷ ಚಲೋ ಬೆಳೆ ಬಂತಪ್ಪ ಅಂತಾರೆ, ಮುಂದಕ್ಕೆ ಹೆಂಗೆ ಮತ್ತೆ ಮಾಡೋ ಮಾಡ್ತೀವಿ. ಅದೇ ಪುಷ್ಯ ಕಾರ್ಯದಾಗ ಬಿತ್ಬೇಕಂತ ಮಾಡಿರಿ. ಪುಷ್ಯನ ಕಾರ್ಯದಾಗ ನೋಡ್ಬೇಕ್ರಿ ವಾತಾವರಣ ಹೆಂಗೆ ಹೆಂಗೆ ಆಗ್ತದ ನೋಡಿಕೊಂಡು ಬಿತ್ಕಿಬೇಕ್ರಿ. ಜಾಸ್ತಿ ಮಳೆ ಬಂದ್ರೆ ಇದಕ್ಕೇನಾದ್ರು ಹಾನಿ ಆಗಲ್ಲ? ಆಗ್ತಿರಿ, ಜಾಸ್ತಿ ಮಳೆ ಬಂತಪ್ಪ ಅಂತಂದ್ರೆ ಅದು ಸ್ವಲ್ಪ ತಾಲ ಆಗದ್ರಿ, ಅದು ತಾಲಾಗ್ಬಿಡು. ಸೂರ್ಯಪ್ಪನ ತಾಲಾದಂಗೆ ಆಗ್ಬಿಡ್ತದ, ತಾಲಾಗಿಬಿಡ್ತೀರಿ. ಮಳೆ ಕಡಿಮೆ ಆದ್ತಪ್ಪ ಎರಿಬಿಡಿ ಅಷ್ಟು ಸೆಳಿತದ ಅಷ್ಟು ಬೆಳೆ ಮಾತ್ರ ಚಲೋ. ಭೂಮಿ ಸೀಳ್ಬೇಕು, ಭೂಮಿ ಸೀಳ್ಬೇಕ್ರಿ. ಬಿಸಿಲು ಚೆನ್ನಾಗಿರ್ಬೇಕು ಇದಕ್ಕೆ? ಏ ಬಿಸಿಲು ಬೇಕಾದಂಗೆ ಬಿಸಿಲು ಎಷ್ಟು ನಂಬಲ್ರ ಅದು, ಏನು ಗಾಳಿಗೆ ಬೀಳೋದ್ರಿ ಅದು. ಈಗ ಕೆಲವೊಂದು ಕಡೆ ಈಗ ಬಿಸಿಲು ಥಂಡಿಗೆ ಆಯ್ತಪ್ಪ ಅಂತಂದ್ರೆ ಅದು ಮುದುರ್ಕೊಂಡ್ಬಿಡ್ತದ. ಏನು ಥಂಡಿ ಇದ್ರೆ ಮುದುರಾಗಿಲ್ಲ, ಒಟ್ಟು ಅನ್ಯಂದೇ ಅದು ತೆನೆ ಬುಟ್ಟಿ ಇಟ್ಟಿನಾಗ ಅನ್ಯಂದೆ ಬರಬಾರ್ದು ನೋಡಿ. ಬಿಸಿಲು ಎಷ್ಟು ಆದ್ರೆ ನಡೀತದ, ಮಳೆ ಕಡಿಮೆ ಇದ್ರೂ ಕೂಡ ತಾಳ್ಕತ್ತದ? ಕಡಿಮೆ ಇದ್ರೂ ಆಗ್ತಾರೆ, ಮಳೆ ಕಡಿಮೆ ಇದ್ರೂ ಕಡಿಮೆ ಬಿದ್ದಷ್ಟೇ ಬೇಸರ ಇದಕ್ಕೆ. ಹೊಡಿತಪ್ಪ ಅಂತಂದ್ರೆ ಮತ್ತೆ ಕೊಡದೋಗ್ಬಿಡ್ತದ, ತಾಳಾಗ್ಬಿಡ್ತದ ಅಂತೀರ? ಹ್ಞೂ, ಮಳೆ ಹೊಡಿತಪ್ಪ ಅಂತಾರೆ ತಾಳ ಆಯ್ತು ಅಂತ ತಿಳ್ಕೊಬೇಕು. ಈಗ ಅಜವಾನಂತರೂ ಹಾಕಿರಿ, ಮತ್ತೆ ಬೇರೆ ಕಡೆ ಏನೇನು ಹಾಕಿರಿ? ಬೇರೆ ಕಡೆ ಏನಿಲ್ಲರಿ, ತೊಗರಿ ಅಷ್ಟೇ ಹಾಕಿವ್ರಿ. ಆಳಿಂದು ಭಾರಿ ಪ್ರಾಬ್ಲಮ್ ರೀ, ತೊಗರಿದ ಅಂದ್ರೆ ಏನು ಕಿರಿಕಿರಿ ಇಲ್ಲ, ಆಯ್ತು ಮಿಷನ್ ಬರ್ತದ, ಮಿಷನ್ ಕೊಯ್ದು ಕೇಸ್ ತಂದು ಹಾಕಿಬಿಡ್ತದ ನಮ್ಗೆ, ಹಂಗಾಗಿ ಬರೋಲ್ಲ ರೀ. ಈಗ ನೋಡಿ ಇದನ್ನು ಕೊಯ್ಸ್ಬೇಕು, ಮತ್ತೆ ಎಷ್ಟತ್ತಿದ್ರೆ ಇದನ್ನೇನು ಕೊಯ್ಯಕ್ಕೆ ಬರೋದಲ್ಲ, ಇದನ್ನು ಮಿಷನ್ಲಿಂದ ಹಾಕ್ಬೇಕು. ಮಿಷನಿಗೆ ಬರಗಲ್ಲ ರೀ ಅದು, ಈಗ ಮೊದಲು ನಾವು ಗುಂಪಿ ಗುಂಪಿ ಕೊಯ್ದು ಹಾಕಿ ಆಮೇಲೆ ಮಿಷನಿಗೆ ಇಲ್ಲರಿ, ಕೊಯ್ದು ಕೇಸಿ ಮಿಷನ್ಗೆ ಹಾಕಿರಿ ಕಂಡಪಟ್ಟು ಖರ್ಚು ಬರ್ತಾರೆ, ಸುಮ್ಮನೆ ಟ್ಯಾಕ್ಟ್ರ್ ತುಳಿಸಿ ಕೇಸಿ ತೂರ್ಕೊಂಬಿಡೋದೇ ಬೇಸ್ ರೀ. ಹೆಂಗೆ ಭತ್ತವನ್ನು ಈಗ ಕಣ ಮಾಡಿ ಇದು ಹಾಕಿ ರೌಂಡ್ ಓಡಿಸ್ಬಿಟ್ರೆ ಮತ್ತೆ ಇದನ್ನು ಹಂಗೆ ಮಾಡಬೇಕು, ಅಷ್ಟೇ ಮಾಡ್ಬೇಕು ರೀ. ಇದು ಏನಿಲ್ಲ, ಟ್ಯಾಕ್ಟ್ರಲ್ಲಿ ತಿರುಗಿಸೋದೈತೆ, ಆಯ್ತು ಎತ್ತಿ ಚೆನ್ನೈ ಇದಾವೋ ಚೆನ್ನೈ ಇಡೋದು ನಡೆಯಂದು ತೂರ್ಬಿಡೋದು ಗಾಳಿಗೆ. ಹ್ಞೂ, ಗಾಳಿಗೆ ತೂರ್ಕೊಂತ ಆಯ್ತು ರೀ, ಅದೇನು ಚೆನ್ನೈ ಹಿಡಿದ್ಬಿಟ್ರೆ ಆಗೋಯ್ತು ರೀ. ಅಂದ್ರೆ ನಾವು ರಾಶಿ ಮಿಷನ್ ಏನಾದ್ರು ಹಾಕ್ಬಿಟ್ರಪ್ಪ ಅಂತಂದ್ರೆ ಮತ್ತೆ ಇದು ಮೇಲೆ ಹೊಟ್ಟಿನ ಜೊತೆ ಹೋಗ್ಬಿಡ್ತದ? ಹೊಟ್ಟಿನ ಜೊತೆಗೆ ಭಾಳ ಹೋಗಿಬಿಡ್ತದೆ. ಸಣ್ಣ ಕಾಳು, ಸಣ್ಣ ಕಾಳು ಜಲ್ದಿ ಹೋಗಿಬಿಡ್ತಾರ. ಅದು ರಾಶಿ ಮಾಡೋದಂತ ಅದು ಹೇಳ್ಕೊಳ್ಳೋಂಥ ಸಮಸ್ಯೆ ಬರಲ್ಲ? ಏನಿಲ್ಲರಿ, ಅಷ್ಟೇನು ಹೇಳ್ಕೊಂಬಂಥ ಸಮಸ್ಯೆ ಇಲ್ಲ, ಏನು ಕೊಯ್ಯೋದಷ್ಟೇ, ಒಂದು ಸ್ವಲ್ಪ ಆಳಿಂದ ಸ್ವಲ್ಪ ತ್ರಾಸ ಅಷ್ಟೇ. ಅದು ನಾವು ಮೇಲೆ ಇಟ್ಕೊಂಡು ಹೋಗ್ಬಿಡ್ದು, ಗುಂಪಿ ಗುಂಪಿ ಕುಟ್ರಿ ಹಾಕಿ ಒಂದು ಕಣ ಹಾಕಿ ಕೆಲವೊಂದು ಬರ್ಕ ಹಾಕಿ ಟ್ರ್ಯಾಕ್ಟರ್ ಮೇಲೆ ತಿರುಗಿಸ್ಬಿಟ್ರಪ್ಪ ಅಂತಂದ್ರೆ ಈಸಿ ಆಗ್ತದೆ. ಅಂದರೆ ಇದು ಅಷ್ಟು ದಂಟು ದೊಡ್ಡದಿರಂಗಿಲ್ಲ, ಸಣ್ಣ ಒಂದು ಒಟ್ಟಿದ್ದಂಗೆ ಒಟ್ಟಿದ್ದಂಗೆ ಆಯ್ತು. ಕಲಾಸ ಟ್ರ್ಯಾಕ್ಟರ್ ಒಂದು 7 ಸುತ್ತಿರ್ಬಿಟ್ರೆ ಕಲಾಸ ಆಗಿ. ಹ್ಞೂ, ಇದು ಆದಮೇಲೆ ಇದಕ್ಕೆ ಹೊಟ್ಟೆ ಏನಾರು ಆಕಳು ಗೀಕಳು ತಿನ್ನೋದು ಇವು ಹೊಟ್ಟನ ಮತ್ತೆ ಅಲ್ಲಿಗೆ ಕರ್ನೂಲಿಗೆ ಒಯ್ಯೋದ್ರಿ, ಇದ್ರ ಮಾರದ ದನನೂ ತಿನ್ನಗಲ್ಲ, ಇತ್ತಗೇನು ತಿನ್ನೋದೇ ಇಲ್ಲ. ಹರ್ಕೊಂಡು ಹೋಗ್ಬೇಕಂತೇನಿಲ್ಲ, ಹರ್ಕೊಂಡು ಹೋಗ್ಬೇಕಂತೇನಿಲ್ಲ, ತಲೆ ಏನು ತಲೆವೇನಿಲ್ಲ, ಊರ ಬಾಜು ಹೊಲ ಇತ್ತಪ್ಪ ಅಂತಂದು ಏನಾರು ಒಂದು ಹಾಕಿದ್ರಪ್ಪ ಅಂತ ದಕ್ಕಡಿ ಭಾಳ. ಇದಕ್ಕೇನಿಲ್ಲರಿ, ದಕ್ಕಡಿನೇ ಇಲ್ಲ ಅದನ್ನು, ಇದಕ್ಕೇನಾಯ್ತು ರೀ? ಈಗ ತೊಗರಿ ಹಾಕಿರಿ ಅಲ್ಲಿ, ಆ ತೊಗರಿಗೆ ಮತ್ತೆ ಯಜಮಾನಾಗ ನೋಡಿದಾಗ ಖರ್ಚು ವೆಚ್ಚ ಆದಾಯ ಇಳುವರಿ ಎರಡು ನೋಡಿದಾಗ ನಿಮ್ಗೆ ಯಾವುದು ಚಲೋ ಅಂತ ಅನ್ಸುತ್ತೆ, ಏನು ಕೊಡ್ರಿ? ಇದು ನಮ್ಗೆ ಯಜಮಾನನೇ ಚಲೋ ಅನಿಸ್ತದೆ ರೀ. ಅದ್ರದ್ದು ಅಂದ್ರೆ 3-4 ಸರ್ತಿ ಎಣ್ಣೆ ಹೊಡಿಬೇಕು, ಅದಕ್ಕೆ ಮತ್ತೆ ಕಳೆವು ಎಲ್ಲ ತೊಗರಿದು, ಇದು ಏನಿಲ್ಲ, ಒಂದು ಸರ್ತಿ ಕಳೆವು 2 ಸರ್ತಿ ಎಣ್ಣೆ ಆಗಿಬಿಟ್ರೆ ಆಗೋಯ್ತು ಕಲಾಸ. ಮತ್ತೆ ಅದಕ್ಕೆ ತೊಗರಿಗೆ ಭಾಳ ಜಾಗೃತಿ ಮಾಡ್ಬೇಕು. ಈ ತೊಗರಿಗೆ ಮಾಡಬೇಕ್ರಿ, ಅದಕ್ಕೆ 4-5 ಸರ್ತಿ ಎಣ್ಣೆ ಹೊಡೆದ್ರೂ ಹುಳ ತಪ್ಪಿಲ್ಲ. ಇದು ಎಷ್ಟು ತಿಂಗಳದ ಬೆಳೆ ರೀ, ಏನು ಕೊಡ್ರಿ ನಿಮ್ಮ ಅಜವಾನ? ಇದು ನೋಡ್ರಿ 4-5 ತಿಂಗಳದ ಬೆಳೆ ನೋಡ್ರಿ. ಏನು 2 ಬೆಳೆ ಈ ಹೊಲಕ್ಕೆ ಬರಲ್ಲ, ಒಂದೇ ಬೆಳೆ ಹಾಕ್ಬೇಕು? 2 ಬೆಳೆ ಬರೋದಲ್ರಿ, ಅದು ತೊಗರಿ ಹಾಕಿದ ಹತ್ತಿ ಹಾಕಿದಂಗೆ ಒಂದೇ ಬೆಳೆ, ತೊಗರಿ ಹಾಕಿದಂಗೆ ರೀ ಅದು ಬೆಳೆ, 2 ಪೀಕ್ ಬರೋದಲ್ಲ, ಒಂದೇ ಪೀಕನೆ. ನೀರಾವರಿ ಕೊಟ್ರೆ ಏನಾರು ಬೋರ್ವೆಲ್ ಇದ್ರೆ, ಏನಾರು ಹನಿ ನೀರಾವರಿ ಅಥವಾ ಏನೋ ಸಣ್ಣ ಏನಾರು ಸ್ಪ್ರಿಂಕ್ಲರ್ ಹಾಕಿದ್ರೆ ಇನ್ನೂ ಇಳುವರಿ ಹೆಚ್ಚಿಗೆ ಏನಾದರೂ ಪಡಿಬಹುದು ಅಂತ ಹೇಳಿ ಏನಾರು ಹೇಳ್ತಾರ ನಿಮಗೆ ರೈತರು? ಹೇಳಿಲ್ರಿ, ಇದಕ್ಕೆ ನೀರು ಕಟ್ಟಿದ್ರೆ ಬೆಳೆಗಳ್ರಿ, ಅಷ್ಟು ಕಡಿಮೆ ಇರ್ಬೇಕು ರೀ, ಇದಕ್ಕೆ ನೀರು ಮಾತ್ರ ಕಡಿಮೆ ಇರ್ಬೇಕು. ಅಂದ್ರೆ ನೀರು ಕೊಟ್ಟರೆ ಒಂಚೂರು ಹೈಟ್ ಬೆಳೀತದೆ, ಏನೋ ಒಂದು ಸ್ವಲ್ಪ ಕಾಳು ಹೆಚ್ಚದ ಅಂತ ಬರಂಗಿಲ್ಲಂಗೆ. ಇದಕ್ಕೆ ಒಟ್ಟು ಎಷ್ಟು ನೀರು ಕಡಿಮೆ ಇರ್ತಾವ, ಎಷ್ಟು ಎರಿ ಬಿಡಿ ಚಳಿತದ, ಅಷ್ಟು ಹೂವು ಬಿಡ್ತದ, ಅಷ್ಟು ಕಾಪಾತು. ಇದನ್ನ ಬೀಜ ಮಾಡ್ಕೊಳಕ್ ಬರ್ತದೆ ಏನ್ರಿ ಅಜವಾನ? ಇದು ಬರ್ತೀರಿ ಮತ್ತೆ ಬೀಜ, ಇವೇ ಬೀಜ ರೀ ಮತ್ತೆ ನಾವು ಒಯ್ದುವ ನಮ್ಗೆ ಅಲ್ಲಿದ್ದ ಹಾಕಿ ಕಳಿಸ್ತಾರೆ ನೀರು, ಇವನ್ನ ನಾವು ತೆಗೆದು ಇಟ್ಕೋಬಹುದು ರೀ ಹುಡ್ರಿ. ಇದನ್ನ ಮುಂದಿನ ವರ್ಷಕ್ಕೆ ಯಾರಿಗೆ ರೈತರಿಗೆ ಕೊಟ್ಟರೆ ಬಿತ್ತಿದ್ರೆ ನಾಡ್ತಾವ ನಾಡ್ತಾವ್ರಿ, ಇವೇ ಬೀಜ ರೀ ಮತ್ತೆ. ಅಂದ್ರೆ ಏನೋ ಒಂದು ಸ್ವಲ್ಪ ನಾವು ಅದ್ರಾಗ ನೋಡಿ ಒಂದು ಸ್ವಲ್ಪ ಬೇಸ್ ಸಿಸ್ಟಮ್ ಹಸನ ಮಾಡಿಕೊಂಡು ಸ್ವಲ್ಪ ದಪ್ಪನೂ ನೋಡಿ ನೋಡಿ ತಕ್ಕಂಬಿಟ್ರೆ ಆಯ್ತು. ತೂಕ ವೇಟ್ ಹೆಂಗೆ ಬರ್ತದೆ? ಇದು ತೂಕ ಪರ್ವಲ್ರಿ, ಒಂದು ಚೀಲಕ್ಕೆ 50 ಕೆಜಿ ಸರಿ ಸಾತ್. ಗೊಬ್ಬರ ಚೀಲ ಅಥವಾ ಏನು ಗೋಣಿ ಚೀಲ? ಇಲ್ರಿ ಗೋಣಿ ಚೀಲ ರೀ, ಇವು ಇವು ಬರ್ತಾವಲ್ಲ ರೀ ಈಗ ಕೋಳಿ ಚೀಲ, ಪ್ಯಾಕೆಟ್ಗೆ 50 ಕೆಜಿ ಸಲೀಸ್ ಬರ್ತವ್ರಿ. ಕ್ವಿಂಟಲಿಗೆ 2 ಪ್ಯಾಕೆಟ್ ಆಗ್ಬೇಕು. ಹಾಂ, ಕ್ವಿಂಟಲಿಗೆ 2 ಪ್ಯಾಕೆಟ್ ಆಗ್ಬೇಕು. ಅಲ್ರಿ ಈಗಂತೂ ಖುಷಿ ಆಗೈತೆ, ಇನ್ನು ಮಾರಿದ ಮೇಲೆ ನಮ್ಗೆ ಅವಾಗ ಖುಷಿ ಆಗ್ತದೆ, ಈಗ ಹೆಂಗೆ ಖುಷಿ ಆಗ್ತದೆ. ಹೋಸಲ ನಿಮ್ಮ ಊರಲ್ಲಿ ಹಾಕಿದ ರೈತರು ಅವ್ರಿಗೆ ಖುಷಿ ಆಗ್ಯದ ಬಿಡ್ರಿ, ಅವರು ರೇಟು ಹೆಂಗೆ ತೊಗೊಂಡ್ರು? ಅವರು 16,000 17,000 ತಗೊಂಡ್ರಿ ಹೋದ ವರ್ಷ, ಈ ವರ್ಷ ಒಂದು ಸ್ವಲ್ಪ ರೇಟ್ ಜಂಪ್ ಆಗ್ಯದ್ರಿ. ಮಿಲ್ಗಳಿಗೆ ಅಲ್ಲಿ ಇದನ್ನು ಬಳಕೆ ಮಾಡೋದು ಸ್ವಲ್ಪ ಔಷಧಿ ಗುಣ ಇರೋದ್ರಿಂದ ಸ್ವಾಭಾವಿಕ ನ್ಯಾಚುರಲ್ ಇರೋದ್ರಿಂದ ಒಂದು ಸ್ವಲ್ಪ ಇದನ್ನು ಮಾರುಕಟ್ಟೆಯಲ್ಲಿ ಬೆಲೆ ಅದ. ಹ್ಞೂ, ಮಾರ್ಕೆಟ್ನಲ್ಲಿ ಈ ವರ್ಷ ಮಾತ್ರ ಒಳ್ಳೆ ರೇಟ್ ಐತೆ ಅಂತ ಅವರೇ ಬಂದು ಹೇಳ್ಕೇಸಿ ಹೋತಾರೆ. ನಿಮ್ಮ ಹೇಳಿಕೆ ಪ್ರಕಾರ ಅಥವಾ ಬಿತ್ತುವ ಸಮಯ ಕರೆಕ್ಟ್ ಆಗಿ ನಮ್ಮ ರೈತ ಬಾಂಧವರು ಯಾವ ಸಮಯದಲ್ಲಿ ಬಿತ್ತಿದ್ರೆ ಇದು ಚಲೋ ಅಂತೀರಿ? ಇದು ಪುಷ್ಯನಕಾರಿತೆ ಬಿತ್ತಿದ್ರೆ ಚಲೋ ಅದ್ರಿ. ಇದು ಯಾವ ಒಂದು ಸ್ವಲ್ಪ ನಾವು ಅಂದ್ರೆ ಏನು ಮ್ಯಾಗ ಬಿತ್ತಬೇಕ್ರಿ, ಅದು ಸ್ವಲ್ಪ ಸಣ್ಣಗೆ ಅನಿ ಉದ್ರಿದ್ರೆ ಮಾತ್ರ ಚಲೋ ನಾಟ್ತದೆ. ಈಗ ಒಳಗೆ ಬಿತ್ತದ್ನಾಗ ಕೂರ್ಗಿ ಎಷ್ಟು ಇಂಚು ಒಳಗೆ ಹೋಗ್ತದೆ? ಇದು ಏನಿಲ್ಲರಿ, ಒಂದು 1.5 ಇಂಚ್ ಅವು ಅರಿಬೇಕಾದ್ರೆ ಅಷ್ಟೇ ರೀ, ರಗಡ್ 1.5 ಇಂಚ್ 2 ಇಂಚ್ ಅರಿದ್ರೆ ಸಾಕು ರೀ. ಅದಕ್ಕೆ ನಾವು ನೀಟಾಗಿ ನೋಡ್ಕೊಂತ ಮೇಲೆ ಸ್ವಲ್ಪ ಇಂಚು 1.5 ಇಂಚ್ ಒಳಗಡೆ ಹೋಗ್ಬೇಕು, ಒಳಗೆ ಮ್ಯಾಗ ಬಿತ್ಕೊಂತ ಹೋಗ್ಬಿಡೋದ್ರಿ. ಅದು ಗೊಬ್ಬರ, ಗೊಬ್ಬರ ಇಂದ್ಲಿದ್ದ ಮಳೆ ಬಂದಾಗ ನೋಡಿಕೇಸಿ ಒಂದು ಸ್ವಲ್ಪ ಉಕ್ಕೊಂಬಿಟ್ರೆ ಆಯ್ತು ರೀ. ಬಿತ್ತದ್ನಾಗ ಏನು ಗೊಬ್ಬರ ಕೊಟ್ಟಿಲ್ಲ? ಬಿತ್ತ ಏಟ್ನಾಗ ಗೊಬ್ಬರ ಕೊಟ್ಟಿಲ್ಲ ಅವು, ಸ್ವಲ್ಪ ಅನಿ ಬಂತಪ್ಪ ಅಂತಂದ್ರೆ ಅವಾಗ ಒಂದು ಸ್ವಲ್ಪ ಗೊಬ್ಬರ ಉಗ್ಗಿಬಿಟ್ರೆ ಆಯ್ತು ರೀ. ಹೇಳ್ಕೊಳ್ಳೋಂಥ ಗೊಬ್ಬರ ಅಷ್ಟೇನು ಹಾಕೋದು ಅವಶ್ಯಕತೆ ಇಲ್ಲ? ಅದೇ 4 ಎಕರೆಗೆ 3 ಚೀಲ ಹಾಕಿವಿ, ನಾವೇನು ಹಾಕಕ್ಕೆ ಏನು ಭಾಳ ಹಾಕಿಲ್ಲ. ಖರ್ಚು ಕಡಿಮೆ ಆಯ್ತು? ಹ್ಞೂ, ಖರ್ಚು ಕಡಿಮೆ ಆಯ್ತು ರೀ. ಅದೇ ನೀವು ಹತ್ತಿ ಆತಪ್ಪ ಅಂತಂದ್ರೆ ನೀವು ಬಿತ್ತದ್ನ ಕೊಡ್ಬೇಕು, ನಡ್ವರ್ಗ ಕೊಡ್ಬೇಕು, ಹತ್ತಿ ಒಳಗೆ ಮತ್ತೆ ಅವಾಗ ಕೊಡ್ಕಂತ ಮೂರು ಬೇರೆ ಗೊಬ್ಬರ ಹತ್ತಿ ಕೊಡಕ್ರಿ. ಇದಕ್ಕೆ ಏನಿಲ್ಲರಿ, ಒಂದೇ ಬೇರೆ ಗೊಬ್ಬರ ಕೊಟ್ಟರೆ ಸಾಕು ರೀ, ಹತ್ತಿಗೆ ಅಂದ್ರೆ 3 ಬೇರೆ ಕೊಡ್ಬೇಕ್ರಿ. ಈಗ ನಿಮ್ಮದು ಇನ್ನು ಎಷ್ಟು ದಿವಸಕ್ಕೆ ಇದು ಕಟ್ ಮಾಡಕ್ಕೆ ಬರ್ತದೆ ಅಂತ ಹೇಳ್ತೀರಿ? ಇದು ಇನ್ನು ಒಂದು ವಾರದಾಗ ಕಟ್ ಮಾಡೋದಕ್ಕೆ ಬರ್ತದೆ ನೋಡ್ರಿ. ವಾರದಾಗ ಅಂತಂದ್ರೆ ಅದು ಏನು ಪೂರ ಒಣಗ್ಬೇಕಾ? ಏನು ಒಣಗದು ಬೇಕಿಲ್ರಿ, ಇನ್ನು ಸ್ವಲ್ಪ ಆಲ್ಯಾದ ಟೆಂಗ್ ಹೊಡೆದ ಗಳಿಗೆ ಆಯ್ತು ಕೊಯ್ದು ಬಿಡೋದು. ಅದು ಒಣಗಿದ್ದ ಅದು ಈ ಹೂವದ್ದರ ಸಲುವಾಗಿ ಬಿಟ್ಟಿವ್ರಿ ಅರ್ಧ ಇಲ್ರಕಪ್ಪ ಅಂತಾರ. ಈಗ ಅದಕ್ಕಿಂತ ಈಗ ಹಿಂಗ ಹಂಗಾಯ್ತಲ್ರಿ, ಅದು ನೀವು ಕೊಯ್ದ್ರನ್ನ ನಡಿ ಮಾಡ್ಬೇಕ್ರಿ. ಹೂವು ಮಾತ್ರ ಎಲ್ಲ ಮಗ್ಗಿತ್ತಪ್ಪ ಅಂತಂದ್ರೆ ಆಯ್ತು ಕೊಯ್ಯಕ್ಕೆ ನಡೀತೀರಿ. ಹೂವು ಬೆಳ್ಳಗಿರಬಾರ್ದು ಅದು ಹಸಿದ ಮೇಲೆ ಕಟ್ ಮಾಡಿದ್ರು ಕೂಡ, ಆಮೇಲೆ ನಾವು ಮೆದದ ಇಟ್ಟ ಮೇಲೆ ಒಣಗಿಸಿದ್ರು ಕೂಡ ಅದು ಏನಾದ್ರು ಆಗಲ್ರಿ, ತಾಲಾಗಿ ಬಿಡ್ತಾರ. ಅದು ಸ್ವಲ್ಪ ಹೂವು ಎಲ್ಲ ಮಗ್ಗಿದ ಮೇಲೆ ಕೊಯ್ದ್ರೇ ಅವು ತಾಲಾಗಲ್ರಿ. ಒಣಗ್ಬೇಕು, ಒಣಗ್ಬೇಕ್ರಿ, ಒಣಗಿದ್ರೇ ಅದು ತಾಲಾಗಲ್ರಿ. ಕಟ್ ಮಾಡಿ ಒಣಸಕ್ ಹೋದ್ರೆ ಮತ್ತೆ ಓಟು ಪುಡಿ ಪುಡಿ ಆಗಿ ಎಲ್ಲ ತೂರೋದು ಭಾಳ ಜಡ ಆಗಿಬಿಡುತ್ತೆ. ಏನು ನೋಡ್ರಿ, ಈಗ ಒಟ್ಟಿನಲ್ಲಿ ಹಾಕಿದ್ದ ಬೆಳೆಯನ್ನು ಹಾಕಿದ್ಮೇಲೆ ನಮಗೇನಾಗುತ್ತೆ ಕೆಲವೊಂದ್ಸಲ, ಈಗ ಹತ್ತಿ ನೀವು ಹೇಳಿದ್ರಿ ಈಗಾಗಲೇ ಹತ್ತಿ ಕುಳ್ಳು ಬಂದುಬಿಡ್ತೀವಿ, ಲಾಸ್ ಆಯಿತು, ಭಾಳ ಸಮಸ್ಯೆ ಆಯಿತು, ಇದಕ್ಕೆ ಅಲ್ಲಲ್ಲಿ ನೋಡಿದ್ವಿ ಹಾಕಿದ್ವಿ ಅಂತಂದ. ಇಂಥವು ಕಡೆ ನಮ್ಮ ರೈತ ಬಂದರು ಹೊಸ ಹೊಸ ಬೆಳೆಗಡೆ ಹೋದಾಗ ಸ್ವಲ್ಪ ಏನಾದರೂ ಮಾಡೋಕ್ಕಾಗ್ತದೆ. ನಾವು ಹಾಕಿದರೆ ಹೊಳ ಮೊಳ ಒಂದೇ ಬೆಳೆನ ಹಾಕಿದಾಗ ಭೂಮಿನೂ ಕೂಡ ಹಾಳಾಗ್ತದೆ, ಇಳುವರಿ ಕೂಡ ಕಡಿಮೆ ಆಗ್ತದೆ, ಖರ್ಚು ಹೆಚ್ಚಾಗ್ತದೆ. ಏನಂತೀರಿ? ಏನು ಮತ್ತೆ ಅದು ಈಗ ಹತ್ತದು ವರ್ಷ ವರ್ಷ ಅದನ್ನು ಹಾಕಿ ಹಾಕಿ ಎಲ್ಲ ಕುಳ್ಳ ಬರೋಕೆ ಹಚ್ಚಿಬಿಡ್ತೀರಿ ಅದು. ಹಂಗಾಗಿ ನಾವು ಈ ವರ್ಷ ಇದನ್ನು ಬಿತ್ತಿಗೆನೆ ಬದಲಿ ಮಾಡ್ಬೇಕು ಅಂತೇಳಿ ಇದನ್ನು ಅಜ್ಜಿಬೇನ ಹಾಕಿ ಈ ವರ್ಷ ಹಾಕಿರಿ, ಮತ್ತೆ ಮುಂದಿನ ವರ್ಷ ಇದೇ ಹೊಲಕ್ಕೆ ಹಾಕಿದ್ರೆ ಬರ್ತದ? ಬಿಡ್ರಿ, ಆದ್ರನ್ನ ಅಷ್ಟು ಬರಗಲ್ರಿ, ಮುಂದಕ್ಕೆ ಬದ್ಲಿ ಹೊಲನೇ ಮಾಡ್ಕೋಬೇಕು. ಈ ವರ್ಷ ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡ ಮಡಿಕೆ ಹಾಕಿಬಿಟ್ರೆ ಬಿಸಿಲು ಉಣ್ತದೆ, ಮತ್ತೆ ಇದನ್ನ ಹಾಕಿದ್ರೆ ಬರ್ತದೆ. ಎರಡು ಮಡಿ ಕೊಡಿಸ್ತಾರೆ ಭಾಳ ನಾಟಕಲ್ರಿ ಅದು, ಮತ್ತೆ ಬರೀ ಒಳಗೆ ಬರೀ ಡೊಣ್ಣೆ ಆಡಕ್ಕೆ ಹಚ್ಚಿಬಿಡ್ತು. ಚಲೋತ್ನಾಗ ದೊಡ್ಡ ಮಡಿಕೆ ಹಾಕಕ್ಕೆ ಹೋಗ್ಬಾರ್ದು, ಹಾಕಕ್ಕೆ ಹೋಗ್ಬಾರ್ದು, ಟಿಲ್ಲರು ಕುಂಟೆ ಅಷ್ಟೇ ಇದ್ರದ್ದು. ಏನು ನೋಡ್ರಿ, ಈಗ ನೀವು ಎರೆ ಭೂಮಿಗೆ ಹಾಕಿರಿ, ಏನು ಇದನ್ನ ನಾವು ಮಸಾರಿಗೆ ಹಾಕಿದ್ರೆ ಬರ್ತದ? ಮಸಾರಿಗೆ ಬರ್ತದೆ ಹಂಗೆ ನೋಡಿಲ್ರಿ, ನಾವು ಎರಿಗೆ ಮಾತ್ರ ಬರ್ತೀರಿ. ಅಂದ್ರೆ ಮಸಾರಿಗೆ ಕಸ ಜಾಸ್ತಿ ರೀ, ಹಂಗಾಗಿ ಕಸ ತೆಗೆಯೋದ್ರಾಗ ಅರ್ಧ ಎಣೆ ಇತ್ತು. ಮಸಾರಿಗೆ ತೆಗೆದು ಎರಿಗೆ ಸ್ವಲ್ಪ ಸೂಟ್, ಎರಿಗೆ ಸೂಟ್ ಇರೋದು, ಎಷ್ಟು ಬಿರುಸನೆಲ್ಲ ಇರ್ತಾ ಅಷ್ಟು ಚಲೋ ನೋಡ್ರಿ. ಯಾರಾದರೂ ಮಸಾರಿ ಹೊಲದಾಗ ಇದನ್ನು ಹಾಕಿ ನೀರು ಬಿಟ್ಟದ್ದು ಬೆಳೆದದ್ದು ಏನಾರು? ಏನು ನೋಡಿಲ್ರಿ, ನಾವು ನೋಡಿಲ್ರಿ, ಮಸಾರಿಗೆ ಹಾಕಿಲ್ರಿ ಯಾರು. ಒಳ್ಳೇದು ಏನು ನೋಡ್ರಿ, ವರ್ಷನೂ ವರ್ಷನೇ ಒಂದು ಹತ್ತಿನ ಹಾಕಿ ಬೇಸತ್ತು, ಈ ಇಳುವರಿ ಪ್ರಮಾಣ ಕಡಿಮೆ ಆಯಿತು, ಖರ್ಚನ್ನು ಕೂಡ ಹೆಚ್ಚಾಗಿತ್ತು ಅನ್ನೋ ದೃಷ್ಟಿಯಲ್ಲಿ ರೈತರನ್ನು ಅನುಕರಣೆ ಮಾಡಿ 4 ಎಕರೆ ಭೂಮಿಯಲ್ಲಿ ಅಜವಾನವನ್ನು ಬೆಳೆದಿದ್ರಿ. ಚೆನ್ನಾಗಿ ಬಂದಿದೆ ನಿಮ್ಮ ಇಳುವರಿ, ನಾವು ನೋಡಿದ ಪ್ರಕಾರ ಭೂಮಿನೂ ಕೂಡ ಚೆನ್ನಾಗಿದೆ, ಬೆಳೆನೂ ಕೂಡ ಸಮೃದ್ಧವಾಗಿ ಬೆಳೆದಿದೆ. ಚೆನ್ನಾಗಿ ಇಳುವರಿ ಬರಲಿ, ಚಲೋ ರೇಟ್ ಬರಲಿ, ಇದರಂಗೆ ನಮ್ಮ ರೈತ ಬಾಂಧವರು ಬೇರೆ ಬೇರೆ ಬೆಳೆಗಳತ್ತ ಹೋಗಲಿ, ಲಾಭವನ್ನು ಪಡ್ಕೊಳ್ಳಿ. ನಿಮ್ಮ ಅಜವಾನ ಬೆಳೆಯ ಅನುಭವಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಏನು ನೋಡ್ರಿ, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ಅಯ್ಯನಗೌಡ ಅವರ ಅಜವಾನ ಬೆಳೆಯ ಅನುಭವಗಳನ್ನು ಕೇಳಿದ್ರೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಜೇನು ಸಾಕಾಣಿಕೆ ಹಾಗೂ ಉಪಯೋಗಗಳು ಕುರಿತು ಮಾಹಿತಿಯನ್ನು ಡಾಕ್ಟರ್ ವಿಜಿ ಭಾವಲತಿ ಅವರಿಂದ. ಜೇನು ಸಾಕಾಣಿಕೆಯು ಒಂದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭದಾಯಕವಾಗಿ ನಡೆಸಬಲ್ಲಂಥ ಒಂದು ಉದ್ಯಮವಾಗಿದೆ. ಮನೋಲ್ಲಾಸಕ್ಕಾಗಿ, ವಿರಾಮ ಕಾಲದ ಹವ್ಯಾಸಕ್ಕಾಗಿ ಜೇನು ಕೃಷಿ ಯೋಗ್ಯವಾಗಿದೆ. ಪ್ರಪಂಚದಲ್ಲಿ ಸುಮಾರು 20,000 ಹೆಚ್ಚು ವಿವಿಧ ದುಂಬಿಗಳು ಇದ್ದಾವೆ. ಇದರ ಪೈಕಿ ಜೇನು ಆರ್ಥಿಕವಾಗಿ ಮಾನವನಿಗೆ ಹೆಚ್ಚು ಉಪಯುಕ್ತವಾದವುಗಳು ನಮ್ಮ ದೇಶದಲ್ಲಿ ಜೇನು ಕೃಷಿ ಅನಾದಿಕಾಲದಿಂದಲೇ ನಡೆದು ಬರ್ತಾಯಿದ್ರೂ ಆಧುನಿಕ ಪದ್ಧತಿಯಲ್ಲಿ ಇದನ್ನು ಆರ್ಥಿಕ ಲಾಭಕ್ಕಾಗಿ ಸಾಕುವ ಕ್ರಮ ಹಲವು ವರ್ಷಗಳಿಂದಲೂ ಪ್ರಾರಂಭವಾಗಿದೆ. ಜಗತ್ತಿನಲ್ಲಿ ಮಧು ಅರ್ಥಾತ್ ಜೇನುತುಪ್ಪ ಪರಮ ಪವಿತ್ರವಾದಂಥ, ಸರ್ವ ಉಪಯೋಗಿಯಾದ ಮತ್ತು ಮಹತ್ವಪೂರ್ಣವಾದ ದಿವ್ಯ ಪದಾರ್ಥವಾಗಿದೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಜಿಗುಟಾಗಿ, ಪಾರದರ್ಶಕವಾಗಿ, ಭಾರವಾಗಿ, ಸುವಾಸನೆ ಸುಯುಕ್ತವಾಗಿ, ಮಂದವಾಗಿ, ಅತಿ ಮಧುರವಾಗಿ ಹಾಗೂ ನೀರಿನಲ್ಲಿ ಹಾಕಿದಾಗ ತಕ್ಷಣ ಮುಳುಗುವ ಗುಣವುಳ್ಳ ವಿಶೇಷವಾದಂಥ ಒಂದು ದ್ರವ್ಯ ಪದಾರ್ಥ ಅಂತ ಹೇಳ್ಬೋದು. ಜೇನಿನಲ್ಲಿ ತೇವಾಂಶ ಶೇಕಡ 17-25, ಫಲಸಕ್ಕರೆ ಶೇಕಡ 34-40, ಗ್ಲುಕೋಸ್ ಶೇಕಡ 32-38, ಸಾಮಾನ್ಯ ಸಕ್ಕರೆ ಶೇಕಡ 2-5, ಅಂಟು ಶೇಕಡ 1-2. ಖನಿಜಗಳು ಮುಖ್ಯವಾಗಿ ಕಬ್ಬಿನ, ಮ್ಯಾಗ್ನೇಸಿಯಂ, ಸುಣ್ಣ, ಕಬ್ಬಿನ, ಮ್ಯಾಗ್ನೇಸಿಯಂ, ಸುಣ್ಣ, ಮ್ಯಾಂಗ್ನೀಸ್, ತಾಮ್ರ. ಪೋಷಕ ದ್ರವ್ಯಗಳಾದಂಥ ವಿಟಾಮಿನ್ಸ್ B1, B2, B3, B12, C ಮತ್ತು K, ಹೀಗೆ ಹಲವಾರು ಒಂದು ಪೋಷಕಾಂಶಗಳನ್ನು ಜೇನು ಒಳಗೊಂಡಿದೆ ಅಂತ ಹೇಳ್ಬೋದು. ಜೇನು ಹಲವಾರು ಒಂದು ಉಪಯೋಗಗಳನ್ನು ಪಡ್ಕೊಂಡಿದೆ. ಅವುಗಳ ಬಗ್ಗೆ ಹೇಳುವುದಾದರೆ, ಜೇನುತುಪ್ಪ ಒಂದು ಉತ್ಕೃಷ್ಟ ಶಕ್ತಿದಾಯಕ ಆಹಾರವಾಗಿದ್ದು ಹಾಲಿನೊಂದಿಗೆ ಪರಿಪೂರ್ಣ ಆಹಾರವಾಗಿರ್ತದೆ. ಅದು ರಕ್ತದಲ್ಲಿನ ಬಿಳಿ ರಕ್ತ ಕಣಗಳನ್ನು ವೃದ್ಧಿಸಿ ಸಹಾಯ ಮಾಡ್ತದೆ. ಜೇನುತುಪ್ಪವನ್ನು ಸಕ್ಕರೆ ಬದಲಾಗಿ ಟೀ, ಕಾಫಿ ಅಥವಾ ಹಾಲಿನೊಂದಿಗೆ ಉಪಯೋಗ ಮಾಡ್ಕೋಬಹುದು. ಹಾಗೆಯೇ ಬ್ರೆಡ್ಡು, ಕೇಕ್, ಬನ್, ಬಿಸ್ಕತ್ತು ಮುಂತಾದ ಒಂದು ಬೇಕರಿ ಪದಾರ್ಥಗಳ ಜೊತೆಗೂ ಸಹ ನಾವು ಜೇನುತುಪ್ಪವನ್ನು ಬಳಸಬಹುದು. ಆಯುರ್ವೇದ, ಹೋಮಿಯೋಪತಿ ಮತ್ತು ಯುನಾನಿ ಔಷಧಿಗಳಲ್ಲಿ ಜೇನುತುಪ್ಪವನ್ನು ಒಂದು ವಾಹಕವಾಗಿ ಉಪಯೋಗ ಮಾಡಲಾಗ್ತಾ ಇದೆ. ಅದು ಒಳ್ಳೆಯ ಮಲಬದ್ಧತೆ ನಿವಾರಕ, ರಕ್ತ ಶುದ್ಧೀಕಾರಕ, ಕೆಮ್ಮು ಮತ್ತು ನೆಗಡಿಯ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಗಾಯಗಳನ್ನು ವಾಸಿ ಮಾಡತಕ್ಕಂಥ ಶಕ್ತಿ ಜೇನುತುಪ್ಪದಲ್ಲಿದೆ. ಜೇನುತುಪ್ಪವನ್ನು ಮಾದಕ ಪಾನೀಯಗಳಲ್ಲಿ, ಚರ್ಮ ಮತ್ತು ಸೌಂದರ್ಯವರ್ಧಕ ದ್ರವ್ಯಗಳಲ್ಲಿ ಸಹ ಬಳಸಲಾಗ್ತಾ ಇದೆ. ಜೇನುತುಪ್ಪದ ಉಪಯೋಗ ಬಹಳ ಉಷ್ಣದಿಂದ ಬಾಯೊಳಗೆ ಹುಣ್ಣಾಗಿದ್ದರೆ ಜೇನುತುಪ್ಪವನ್ನು ಹಚ್ಚುವುದರಿಂದ ಇದನ್ನು ವಾಸಿ ಮಾಡಬಹುದು. ನೀರೊಡನೆ ಸೇರಿಸಿ ಜೇನುತುಪ್ಪವನ್ನು ಬಾಯಿಯಲ್ಲಿ ಮುಕ್ಕುಳಿಸುವುದರಿಂದ ಹುಣ್ಣು ವಾಸಿಯಾಗ್ತವೆ. ಬೇದಿಯಾಗುತ್ತಿದ್ದರೆ ದಾಳಿಂಬೆಯ ರಸದಲ್ಲಿ ಜೇನುತುಪ್ಪವನ್ನು ಸೇರಿಸಿ ಕುಡಿಯಬೇಕು. ವಾಂತಿಯಾಗುತ್ತಿದ್ದರೆ ಅಳಲೇಕಾಯಿ ಚೂರ್ಣದೊಡನೆ ಬೆರೆಸಿ ಉಪಯೋಗವನ್ನು ಮಾಡಬಹುದು. ನೆಗಡಿ ಅಥವಾ ಶೀತದಿಂದ ಗಂಟಲು ಕಟ್ಟಿ ಧ್ವನಿ ಸರಿಯಾಗಿ ಹೊರಡದಿದ್ದರೆ ದಿನಕ್ಕೆ 3-4 ಸಲ 1/2 ಚಮಚದಿಂದ 1 ಚಮಚದವರೆಗೆ ಜೇನುತುಪ್ಪವನ್ನು ನೆಕ್ಕುತ್ತಿರಬೇಕು. ಬಜ್ಜು ಕರಗಿಸುವುದಕ್ಕೆ ಕುದಿಸಿ ಆರಿಸಿದ 1 ಲೋಟ ನೀರಿಗೆ 2 ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡಿಯುತ್ತಿದ್ದರೆ ತೂಕ ಕಡಿಮೆಯಾಗುತ್ತದೆ. ಚೇಳು ಕಡಿದಾಗ ಕಡಿದಂಥ ಭಾಗಕ್ಕೆ ಜೇನುತುಪ್ಪವನ್ನು ಪದೇ ಪದೇ ಲೇಪನ ಮಾಡುತ್ತಿದ್ದರೆ ಉರಿ ಕಡಿಮೆಯಾಗುತ್ತದೆ. ಬಿಳಿಸೆರಗು ಬರುವ ಸಂದರ್ಭದಲ್ಲಿ ರಸಬಾಳೆ ಹಣ್ಣನ್ನು ತೆಗೆದುಕೊಂಡು ಅದರ ಜೊತೆಗೆ 1/2 ಚಮಚ ತುಪ್ಪ, 1/4 ಚಮಚ ಜೇನುತುಪ್ಪವನ್ನು ಬೆರೆಸಿ ಬೆಳಿಗ್ಗೆ ಮತ್ತು ರಾತ್ರಿ 1 ವಾರದವರೆಗೆ ಸೇವಿಸಬೇಕು. ಬಾಳೆಹಣ್ಣು, ನೆಲ್ಲಿಕಾಯಿ ರಸ, ಜೇನುತುಪ್ಪವನ್ನು ಸೇರಿಸಿ ಸವಿಯುವುದರಿಂದಲೂ ಬಿಳಿಸೆರಗು ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ಉಷ್ಣ ಪದಾರ್ಥ ಸೇವನೆಯನ್ನು ವರ್ಜಿಸಬೇಕು. ಕೆಮ್ಮು, ತುಂಬೆ ಸೊಪ್ಪಿನ ರಸ 1 ಚಮಚ, ಅಡುಸೋಗೆ ಸೊಪ್ಪಿನ ರಸ 1 ಚಮಚ ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸಬೇಕು. ಶುಂಠಿ, ಹಿಪ್ಪಲಿ, ತೇಜಪತ್ರೆ, ಸೈಂಧವಲವಣಗಳ ಸಮಭಾಗ ಚೂರ್ಣವನ್ನು ಜೇನುತುಪ್ಪದೊಡನೆ ಸೇರಿಸಿ ದಂತಗಳಿಗೆ ಉಜ್ಜಬೇಕು. ಇದರಿಂದ ಒಸಡುಗಳಿಂದ ರಕ್ತ ಸೋರುವುದು, ಒಸಡು ಊದಿಕೊಳ್ಳುವುದು ಕಡಿಮೆಯಾಗುತ್ತದೆ. ವಾಯುವಿಳಂಗ ಮತ್ತು ನುಗ್ಗೆಚಕ್ಕೆ ಕುಟ್ಟಿ ಕಷಾಯ ಮಾಡಿ ಜೇನುತುಪ್ಪದೊಡನೆ ಸೇವಿಸಿದರೆ ಉದರದಲ್ಲಿರುವ ಕ್ರಿಮಿಗಳು ನಾಶವಾಗುತ್ತವೆ. ತಾಯಿಯ ಹಾಲನ್ನು ಸೇವಿಸಿದ ಮಗುವಿನ ತೂಕ ಕಡಿಮೆ ಇರುತ್ತದೆ. ಹಾಲನ್ನು ಹೆಚ್ಚು ಸೇವಿಸಿದ ಮಕ್ಕಳಿಗೆ ಕಬ್ಬಿಣದ ಅಂಶ ಹೆಚ್ಚಾಗಿ ಸಿಗದಿರುವುದರಿಂದ ಮಕ್ಕಳು ಚುರುಕಾಗುವುದಿಲ್ಲ. ಇದನ್ನು ನೀಗಿಸಲು ಜೇನುತುಪ್ಪವನ್ನು ಕೊಡಬೇಕು. ಮಲಗುವ ಮೊದಲು 1 ಲೋಟ ಹಾಲಿಗೆ 2 ಚಮಚ ಜೇನನ್ನು ಸೇರಿಸಿ ಕುಡಿಯುವುದರಿಂದ ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತದೆ. ಗರ್ಭಿಣಿಯರು ಜೇನುತುಪ್ಪವನ್ನು ಸೇವಿಸಿದರೆ ಎದೆ ಹಾಲಿನ ಉತ್ಪತ್ತಿ, ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ರಕ್ತದೊತ್ತಡ ಹೆಚ್ಚಾಗಿರುವವರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 2 ಚಮಚ ಜೇನನ್ನು ನೀರಿನಲ್ಲಿ ಸೇರಿಸಿ ಕುಡಿಯಬೇಕು. ಹೃದಯ ರೋಗದಿಂದ ಬಳಲುವವರು ಪೊಟ್ಯಾಸಿಯಂ ಮತ್ತು ಖನಿಜಗಳು ಅಧಿಕ ಪ್ರಮಾಣದಲ್ಲಿರುವ ಜೇನುತುಪ್ಪವನ್ನು ದಿನಕ್ಕೆ 2 ಬಾರಿ 2 ಚಮಚದಷ್ಟು ಸೇವಿಸಬೇಕು. ಪ್ರತಿದಿನ ಜೇನುತುಪ್ಪ ಸೇವಿಸಿದರೆ ಮೆದುಳಿನ ದುರ್ಬಲತೆ ದೂರವಾಗಿ ಧಾರ್ಮಿಕ ಸಮಾರಂಭಗಳಲ್ಲಿ ಇದು ತೀರಾ ಅವಶ್ಯವಾಗಿದೆ. ಇನ್ನು ಜೇನು ಮೇನ ನಮಗೆ ಜೇನು ಗೂಡಿನೊಂದಿಗೆ ಅಥವಾ ಜೇನುತುಪ್ಪದೊಂದಿಗೆ ಸಿಗುವ ಮತ್ತೊಂದು ಉಪಪದಾರ್ಥ. ಜೇನು ಮೇನವು ಒಂದು ಸಂಕೀರ್ಣ ವಸ್ತುವಾಗಿದ್ದು ಕೆಲಸಗಾರ ಜೇನುದುಂಬಿ 4 ಮತ್ತು 7ನೆಯ ಉದರದ ಮಧ್ಯಂತರ ಬಂಡವಾಳ ನಡುವೆ ಹಾಗೂ ಮೇಲ್ಭಾಗದಲ್ಲಿರುವ ಮೇನದ ಗ್ರಂಥಿಗಳಿಂದ ಉತ್ಪಾದಿಸಲಾಗುತ್ತದೆ. ಅವು 14-18 ದಿವಸಗಳಾಗಿರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಮೇನವನ್ನು ಸ್ರವಿಸುತ್ತವೆ. ಪ್ರಾರಂಭಿಕವಾಗಿ ಅದನ್ನು ದ್ರವರೂಪದಲ್ಲಿ ಸ್ರವಿಸಲಾಗುತ್ತದೆ, ಆದರೆ ಗಾಳಿ ಸೋಂಕಿದ ನಂತರ ಘನರೂಪ ತಾಳುತ್ತದೆ. ಇದರಿಂದ ಕ್ಯಾಂಡಲನ್ನು ತಯಾರಿಕೆ ಮಾಡ್ಕೋಬಹುದು. ಬಣ್ಣ ತಯಾರಿಕೆ, ಚೂಯಿಂಗ್ ಗಮ್, ಮಲಾಮು, ಕೋಲ್ಡ್ ಕ್ರೀಮ್, ಲಿಪ್ಸ್ಟಿಕ್, ವ್ಯಾಸಲಿನ್ ಇತ್ಯಾದಿ ಒಂದು ಸೌಂದರ್ಯವರ್ಧಕಗಳನ್ನು ತಯಾರಿಸಲಿಕ್ಕೆ ಜೇನು ಮೇನವನ್ನು ಬಳಸಲಾಗುತ್ತಿದೆ. ಇನ್ನು ಜೇನುದುಂಬಿ ವಿಷ ಮುಖ್ಯವಾಗಿ ಕೊಂಡಿಯೊಂದಿಗೆ ವಿಷದ ಗ್ರಂಥಿ ಇರುತ್ತದೆ ಜೇನುಹುಳುವಿನಲ್ಲಿ. ಅದು ವಿಷದ ಕೋಶಕ್ಕೆ ವಿಷವನ್ನು ಸ್ರವಿಸುವ ಕೋಶವನ್ನು ಹೊಂದಿರುತ್ತದೆ. ಅದರ ಸುತ್ತ ಮಾಂಸಖಂಡಗಳು ಸುತ್ತುವರೆದಿರುತ್ತವೆ. ಜೇನುದುಂಬಿಯ ವಿಷದಲ್ಲಿ ಪ್ರೋಟೀನ್ ಹಾಗೂ ಪೆಪ್ಟೈಡ್ ಮಿಶ್ರಣವು ಒಳಗೊಂಡಿರುತ್ತದೆ. ಅದನ್ನು ಸಂಧಿವಾತ, ಹೃದಯ ತೊಂದರೆ ವಾಸಿ ಮಾಡಲು, ನರರೋಗವಿರುವ ರೋಗಿಗಳಿಗೆ ಉಪಯೋಗ ಮಾಡಲಾಗುತ್ತಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇನ್ನು ಮತ್ತೊಂದು ವಿಷಯ ಅಂತಂದರೆ ರಾಜಾಶಾಹಿ ರಸ. ಇದು ಹಾಲು ಅಥವಾ ತಿಳಿ ಬಿಳಿ ಬಣ್ಣವನ್ನು ಹೊಂದಿದ್ದು, ಅದನ್ನು ದಾದಿ ಕೆಲಸಗಾರರ ಜೇನುದುಂಬಿಗಳು ತಮ್ಮ 6-12 ದಿವಸಗಳ ವಯೋಮಾನದಲ್ಲಿ ಹೈಪೋಪ್ಯಾರಾಂಜಿಯಲ್ ಗ್ರಂಥಿಗಳಿಂದ ಸ್ರವಿಸುತ್ತವೆ. ಸಾಮಾನ್ಯವಾಗಿ ರಾಜಾಶಾಹಿ ರಸವನ್ನು ಎಳೆಯ ಕೆಲಸಗಾರ ಮರಿದುಂಬಿಗಳಿಗೆ ಮತ್ತು ರಾಣಿ ಹುಳುವಿಗೆ ಎನಿಸಲಾಗುತ್ತದೆ. ಅದು ಪ್ರೋಟೀನ್ ಅಂಶವಿರುವ ಪೌಷ್ಟಿಕ ಆಹಾರ. ಅದು ಮನುಷ್ಯರಲ್ಲಿ ಶಕ್ತಿ ಹಾಗೂ ಚೈತನ್ಯವನ್ನು ಹೆಚ್ಚಿಸುತ್ತದೆ ಎಂದು ಹಾಗೂ ಮಾನವರು ಮುಪ್ಪಾಗುವುದನ್ನು ಮುಂದೂಡುತ್ತದೆ ಎಂದು ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ಇನ್ನು ಮತ್ತೊಂದು ಉಪಪದಾರ್ಥ ಜೇನುಗೊಂದು, ಅಂದರೆ ಪ್ರೋಪೋಲಿಸ್. ಜೇನುದುಂಬಿಗಳ ಗೂಡಿನ ಬಿರುಕುಗಳು ಮತ್ತು ಕಿಂಡಿಗಳನ್ನು ಮುಚ್ಚಲು ಹೂಗಳಿಂದ ಸಂಗ್ರಹಿಸಲಾದ ಅಂಟು ರೂಪದ ಜೇನುಗೊಂದಾಗಿರುತ್ತದೆ. ಜೇನುಗೊಂದಿನ ಅಂಟುವ ಗುಣವನ್ನು ಎಪಿಎಸ್ ಮೆಲಿಪೆರಾದ ಗೊಂಡಿನಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಜೇನುಗೊಂದನ್ನು ಸೀಳುಗಾಯ, ಸುಟ್ಟಗಾಯ ಮತ್ತು ಇತರ ಚಿಕಿತ್ಸೆಗಾಗಿ ತಯಾರಿಸುವ ಮುಲಾಮಗಳ ತಯಾರಿಕೆಯಲ್ಲಿ ಹೆಚ್ಚು ಬಳಸಲಾಗುತ್ತಿದೆ. ಜೇನಿನಿಂದ ಮತ್ತೊಂದು ಉಪಯೋಗ ಅಂತಂದರೆ, ಜೇನು ಸಾಕಾಣಿಕೆಯಿಂದ ಇನ್ನೊಂದು ಉಪಯೋಗ ಅಂತಂದರೆ ಬೆಳೆಗಳಲ್ಲಿ ಅಧಿಕ ಇಳುವರಿಯನ್ನು ಪಡೆಯುವುದು. ಜೇನುದುಂಬಿಗಳು ಮತ್ತು ಪರಕೀಯ ಪರಾಗಸ್ಪರ್ಶ ಸಸ್ಯಗಳ ವಂಶಾಭಿವೃದ್ಧಿ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜೇನುದುಂಬಿಗಳು ತಮ್ಮ ಬದುಕಿಗಾಗಿ ಶ್ರಮವಹಿಸಿ ಅಸಂಖ್ಯಾತ ಹೂಗಳಿಂದ ಪರಾಗ ಮತ್ತು ಮಕರಂದವನ್ನು ಸಂಗ್ರಹಿಸಬೇಕು. ಈ ರೀತಿ ಸಂಗ್ರಹಿಸುವಾಗ ಅರಿವಾಗದಂತೆ ಪರಾಗಸ್ಪರ್ಶೆಯ ಕಾರ್ಯ ನಡೆದು ಉತ್ತಮವಾದ ಫಲವು ದೊರೆಯುತ್ತದೆ. ಜೇನು ಸಾಕಾಣಿಕೆಯಿಂದ ಮತ್ತೊಂದು ಉಪಯೋಗ ನಿರುದ್ಯೋಗ ನಿವಾರಣೆ. ಯುವಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುತ್ತದೆ ಈ ಜೇನು ಸಾಕಾಣಿಕೆ. ಜೊತೆಗೆ ಹೆಚ್ಚಿನ ಲಾಭ ತಂದುಕೊಡುತ್ತದೆ. ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭವನ್ನು ತರುವಂಥ ಉದ್ಯೋಗವಾಗಿದೆ. ಇದು ನಿರುದ್ಯೋಗವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಜೇನುದುಂಬಿಗಳನ್ನು ಸಾಕುವ ಮುಖ್ಯ ಉದ್ದೇಶ ಉತ್ತಮ ಗುಣಮಟ್ಟದ ಜೇನುತುಪ್ಪವನ್ನು ಪಡೆಯುವುದು ಹಾಗೂ ಕುಟುಂಬಗಳು ಆರೋಗ್ಯಕರವಾಗಿ ಹಾಗೂ ತ್ವರಿತಗತಿಯಲ್ಲಿ ಬೆಳೆಸುವುದಾಗಿರುತ್ತದೆ. ಇದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯ ವೃಕ್ಷಗಳನ್ನು ಬೆಳೆಸುವುದು ಅವಶ್ಯಕವಾಗಿದೆ. ಎಲ್ಲ ರೈತಾಪಿ ಜನರಿಗೆ ಪ್ರತಿಯೊಂದು ತೋಟಗಳಲ್ಲಿ ಹಾಗೂ ಹೊಲಗಳಲ್ಲಿ ಜೇನು ಪೆಟ್ಟಿಗೆ ಹಾಕಿ ಜೇನು ಕೃಷಿ ಬೆಳೆಸಬೇಕು ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಇದುವರೆಗೆ ಜೇನು ಸಾಕಾಣಿಕೆ ಹಾಗೂ ಉಪಯೋಗಗಳು ಕುರಿತು ಮಾಹಿತಿಯನ್ನು ಕೇಳಿದ್ರೆ ಡಾಕ್ಟರ್ ವಿಜಯ್ ಭಾವಲತಿ ಅವರಿಂದ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ ಓಹೋಹೋ ಎಲ್ಲಿಗೆ ಹೊರಟೋ ನಿಂಗಣ್ಣ ಏನಿಲ್ಲ ಅಣ್ಣ ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ ಸಾಲ ಸಿಗುತ್ತೆ ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು

ಈಗ ಕೇಳಿ ಪೇಟೆ ಧಾರಣೆಯನ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆ: ಕಡಲೆಕಾಳು ಕನಿಷ್ಠ 4,125 ರೂಪಾಯಿಗಳಿಂದ ಗರಿಷ್ಠ 4,525 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 9,000 ರೂಪಾಯಿಗಳಿಂದ 10,200 ರೂಪಾಯಿಗಳವರೆಗೆ. ಹೆಸರುಕಾಳು 5,769 ರೂಪಾಯಿಗಳಿಂದ 6,259 ರೂಪಾಯಿಗಳವರೆಗೆ. ನೆಲಗಡಲೆ ಶೇಂಗಾ 4,369 ರೂಪಾಯಿಗಳಿಂದ 7,335 ರೂಪಾಯಿಗಳವರೆಗೆ. ಈರುಳ್ಳಿ 500 ರೂಪಾಯಿಗಳಿಂದ 2,251 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರಿ 1,289 ರೂಪಾಯಿಗಳಿಂದ 1,990 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 5,719 ರೂಪಾಯಿಗಳಿಂದ 5,889 ರೂಪಾಯಿಗಳವರೆಗೆ. ಕೆಂಪು ತೊಗರಿ 4,141 ರೂಪಾಯಿಗಳಿಂದ 6,459 ರೂಪಾಯಿಗಳವರೆಗೆ. ಬಿಳಿ ತೊಗರಿ ಕನಿಷ್ಠ 5,005 ರೂಪಾಯಿಗಳಿಂದ ಗರಿಷ್ಠ 6,410 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಲಿಂಗ್ಸ್ಗೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಸಜ್ಜೆ ಕನಿಷ್ಠ 1,400 ರೂಪಾಯಿಗಳಿಂದ ಗರಿಷ್ಠ 1,890 ರೂಪಾಯಿಗಳವರೆಗೆ. ಕೆಂಪು ಮೆಣಸಿನಕಾಯಿ 4,000 ರೂಪಾಯಿಗಳಿಂದ 8,000 ರೂಪಾಯಿಗಳವರೆಗೆ. ಭತ್ತ ಸೋನಾ 2,021 ರೂಪಾಯಿಗಳಿಂದ 2,240 ರೂಪಾಯಿಗಳವರೆಗೆ. ತೊಗರಿ ಕನಿಷ್ಠ 5,300 ರೂಪಾಯಿಗಳಿಂದ ಗರಿಷ್ಠ 6,400 ರೂಪಾಯಿಗಳವರೆಗೆ. ಇದುವರೆಗೆ ಲಿಂಗ್ಸ್ಗುರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಕೇಳಿದ್ರಿ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಈಗ ಕೇಳಿ ದೇವಪುತ್ರಪ್ಪ ಹಾಗೂ ಸೆಂಗಡಿಗರಿಂದ ಭಜನಾ ಪದಗಳನ್ನು. ಚಲುವೆ ಚನ್ನಕ್ಕೆ ನಿಮ್ಮ ಬೆನ್ನತ್ತಿ ಮುನಿಜ ಚಲುವೆ ಚನ್ನಕ್ಕಿಗೆ ನಿಮ್ಮ ಬೆನ್ನತ್ತಿ ಮುನಿಜ ಚಲುವೆ ಚನ್ನಕ್ಕಿಗೆ ನಿಮ್ಮ ಬೆನ್ನತ್ತಿ ಮುನಿಜ ಚಲುವೆ ಚನ್ನಕ್ಕಿಗೆ ನಿನ್ನ ಬೆನ್ನತ್ತಿ ಮುನಿಜ ನುಣ್ಣಗೆ ಸುರುಸಿಸಿ ನಮನ ಮನುಜರ ನನ್ನ ಸಿಚ್ಚಿ ಋಷಿಗಳನ್ನ ಕೆಣಕಿಸಿ ಕಣ್ಣು ಸೊನ್ನೆ ಮಾಡಿ ಕಾಮ ಪಾಶದಳು ಮುನ್ನು ಕೂಡಿಸಿದ ಮಾಯಿ ಹೌದು ನೀನು ಗನ್ನ ಕಥಕತನ ಕಂಡೆ ನಿನ್ನೊಳು ಸಣ್ಣ ಉಡಗಿ ಕೇಳೆ ಸಣ್ಣ ಉಡಗಿ ನಿನ್ನ ಬಳ್ಳಿ ಸರಳವಲ್ಲ, ನಿನ್ನ ಬಳ್ಳಿ ಸರಳವಲ್ಲ, ಬಳ್ಳಿ ಸರಳವಲ್ಲ.